ಗಂಟೆಗೆ ಜಾನಪದ ದಸರಾ ಉದ್ಘಾಟನೆ ಮಾಡುವೆ. ಕರ್ನಾಟಕ ಜಾನಪದ ಪ್ರೊಹೀಸಿ ರಾಮಚಂದ್ರೇಗೌಡ ಅವು ಉದ್ಘಾಟಿಸುವೆ. ಹೊತ್ತಾರೆ 11:20 ವೇದಿಕೆಯಲ್ಲಿ ಜಾನಪದ ವೈವಿಧ್ಯ ಕಾರ್ಯಕ್ರಮ ಮೂಡಿಬಂದದೆ. ಈ ಕಾರ್ಬರ್ಲಿ ಶಾಸಕರಾಗಿದ್ದ ಅಪ್ಪಚ್ಚು ರಂಜನ್ನವು ಅಧ್ಯಕ್ಷತೆ ವಹಿಸುವೆ. ಮುಖ್ಯ ನಿಂಟರಾಗಿ ಜಿಲ್ಲಾಧಿಕಾರಿಗ ಕರ್ನಾಟಕ ಜಾನಪದ ಪರಿಷತ್ತಿನ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಬಿಜಿ ಅನಂತಶಯನ, ಬ್ಯಾರೆ ಬ್ಯಾರೆ ದಸರಾ ಸಮಿತಿನ ಅಧ್ಯಕ್ಷರು ಸದಸ್ಯರು ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದವೆ. ಜಿಲ್ಲಾಡಳಿತ ಕಡೆಯಿಂದ ರಾಷ್ಟಪಿತ ಮಹಾತ್ಮಾ ಗಾಂಧೀಜಿ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾಳೆ ಹೊತ್ತಾರೆ 10:00 ಪ್ಯಾಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಲಿ ಮಹಾತ್ಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಕಾರ್ಬಾರ ನಡೆದಿದೆ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಕೂಡಿಯಾಡುವೆ. ಹಂಗೆ ಸರ್ವೋದಯ ಸಮಿತಿ ಹಂಗೆ ನಗರಸಭೆ ಕಡೆಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ಪ್ಯಾಟೆನ ಗಾಂಧಿ ಮಂಟಪದಲ್ಲಿ ಗಾಂಧಿ ಪ್ರತಿಮೆಗೆ ಗೌರವ ನಮನ ಸಲ್ಲಿಸುವ ಕಾರ್ಬಾರ ನಾಳೆ ಹೊತ್ತಾರೆ 9:00 ನಡೆದಿದೆ. ಜಿಲ್ಲಾಡಳಿತ ಕಡೆಯಿಂದ ಪ್ಯಾಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ 9 ಅಕ್ಟೋಬರ್ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಬಾರ ನಡೆದೇತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಸಮನ್ವಯಾಧಿಕಾರಿ ಹೊನ್ನೇಗೌಡ ಅವು ತಿಳಿಸಿಯಳು. ಜಿಲ್ಲಾಧಿಕಾರಿಯ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಬಾರ 15 ಹೊತ್ತಾರೆ 10:00 ಪೊನ್ನಂಪೇಟೆ ತಾಲೂಕು ಬಾಳೆಲೆ ಹೋಬಳಿಯ ನಿಟ್ಟೂರು ಗ್ರಾಮ ಪಂಚಾಯತ್ ಸಭಾಬಾಡಲಿ ನಡೆದಿದೆ. ಅಲ್ಲಿನ ಗ್ರಾಮಸ್ಥರು ಪುಖರ್ಗಳಿದ್ದರೆ ಅಂತಹ ಅರ್ಜಿನ 11:00 ನಾಡ ಕಚೇರಿ ಅಲ್ಲರೆ ತಾಲೂಕು ಕಚೇರಿಗೆ ಸಲ್ಲಿಸುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿಗ ತಿಳಿಸಿಯೋಳು. ರಾಷ್ಟೀಯ ಹಸಿರು ಪಡೆ, ಇಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಸ್ಕೌಟ್ಸ್ ಮತ್ತು ಗೈಡ್ಸ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರ ಕೂಡುಕೂಟಲಿ ಕೊಡಗು ಅರಣ್ಯ ವೃತ್ತದ ಕಡೆಯಿಂದ 68ನೇ ವನ್ಯಜೀವಿ ಸಪ್ತಾಹ ಪ್ರಯುಕ್ತ ನಾಳೆ ಹೊತ್ತಾರೆ 7:30 ಪ್ಯಾಟೆನ ಅರಣ್ಯ ಭವನದ ನಡಿಗೆ ಜಾಥಾ ಮತ್ತು ಸೈಕಲ್ ಜಾಥಾ ನಡೆದಿದೆ. ಹಂಗೆ ಇದರ ಆಖಿರಿ ಜಂಬರ 7 ಅಕ್ಟೋಬರ್ ಪ್ಯಾಟೆನ ಸರ್ಕಾರಿ ಪದವಿಪೂರ್ವ ಕಾಲೇಜಲ್ಲಿ ನಡೆದೇತ ಅರಣ್ಯ ಸಂರಕ್ಷಣಾಧಿಕಾರಿಗ ತಿಳಿಸಿಯೋಳು. ಗಾಂಧಿ ಜಯಂತಿನ ಪ್ರಯುಕ್ತ ಕೊಡಗು ಜಿಲ್ಲೆನ ಬಾಲಭವನ ಸಮಿತಿ ಮತ್ತು ಮಹಿಳಾ ಹಂಗೆ ಮಕ್ಕಳ ಅಭಿವೃದ್ಧಿ ಕಡೆಯಿಂದ 14 ಅಕ್ಟೋಬರ್ ಹೊತ್ತಾರೆ 10:00 ಮಡಿಕೇರಿಪೇಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ತರಾವರಿ ಪೈಪೋಟಿ ಕಾರ್ಯಕ್ರಮ ಏರ್ಪಾಡಾಗುಟ್ಟು ಈ ಕಾರ್ಬರ್ಲಿ ಭಾಗವಹಿಸುವ ಖುಷಿಯಿದ್ದ ಮಕ್ಕ 7 ಹೆಸರನ್ನ ಕೊಡಕುತ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯೋಳು. ಮಡಿಕೇರಿ ದಸರಾ ಪ್ರಯುಕ್ತ ರೋಟರಿ ಮಿಸ್ಟಿ ಹಿಲ್ಸ್ನಿಂದ ಏರ್ಪಾಡಾಗಿದ್ದ ಮಕ್ಕಳ ದಸರಾ ಛದ್ಮವೇಷ ಪೈಪೋಟಿ 3 ಅಕ್ಟೋಬರ್ ಹೊತ್ತಾರೆ 9:00 ಮಡಿಕೇರಿ ಪ್ಯಾಟೆನ ಗಾಂಧಿ ಮೈದಾನದಲ್ಲಿ ಏರ್ಪಾಡಾಗುಟ್ಟು ಮಕ್ಕಳ ದಸರಾ ಸಮಿತಿನ ಸಂಚಾಲಕ ಅವು ತಿಳಿಸಿಯೋಳು. ಯುಎಇಯಲ್ಲಿ ನೆಲೆಸಿದ್ದ ಅರೆಭಾಷೆಗೌಡ ಕುಟುಂಬದವು ಇತ್ತೀಚೆಗೆ ನಡೆದ ಅಜ್ಮಾನ್ ಬೀಚ್ ಹೋಟೆಲ್ಲಿ ಕೈಲ್ ಮುಹೂರ್ತ ಕಾರ್ಬಾರ್ನ ಆಚರಿಸಿದೋ. ಬ್ಯಾರೆ ಬ್ಯಾರೆ ಆಯುಧಗಳಿಗೆ ಪೂಜೆನ ಮಾಡಿ ಕಾರ್ಯಕ್ರಮ ಶುರು ಮಾಡ್ದೋ. ಹಂಗೆ ಬ್ಯಾರೆ ಬೇರೆ ಕ್ರೀಡಾ ಪೈಪೋಟಿ ಸೇರಿದಂಗೆ ಸಾಂಸ್ಕೃತಿ ಕಾರ್ಬಾರ್ನ ಹಮ್ಮಿಕೊಂಡಳು. ವಿರಾಜಪೇಟೆ ಕ್ಷೇತ್ರದ ಶಾಸಕರು ಕೆಜಿ ಬೋಪಯ್ಯವು ಸೇರಿದಂಗೆ ಮತ್ತೆ ಕೊಡಗು ಗೌಡ ಜನಾಂಗದ ಮುಖ್ಯಪಟ್ಟವು ವಿಡಿಯೋ ಮುಖಾಂತರ ಶುಭ ಹಾರೈಸಿದ ಸಮಿತಿನ ಸದಸ್ಯರಾದ ಆನೇರ, ಬೆಳ್ಳ್ಯನ, ಗುಡ್ಡನ, ಕಡ್ಲೇರ, ಕೊಂಪುಳಿ, ಮೊಟ್ಟನ, ಬ್ಯಾರೆ ಬೇರೆ ಕುಟುಂಬದವು ಕಾರ್ಬರ್ನ ಏರ್ಪಡಿಸಿದ. ಅಲ್ಲಿ ನೆರೆದ ಎಲ್ಲಾ ಕೊಡಗು ಗೌಡ ಬಾಂಧವು ಭಾಗವಹಿಸಿ ಭಾರೀ ಪೊರ್ಲುಲಿ ಗೌಜಿಂದ ಹಬ್ಬನ ಆಚರಿಸದಂತ ಗೊತ್ತಾಗುಟ್ಟು. ಮಡಿಕೇರಿ ದಸರಾ ಸಮಿತಿ ದಸರಾ ಬಹುಭಾಷಾ ಕವಿಗೋಷ್ಠಿ ಸಮಿತಿ ಕಡೆಯಿಂದ ಏರ್ಪಡಿಸಿದ ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷರಾಗಿ ಜಿಲ್ಲೆನ ಹಿರಿಯ ಚುಟುಕು ಕವಿ ಕುಶಾಲನಗರದ ಹಾತಿ ಜಯಪ್ರಕಾಶ್ ಅವು ಆಯ್ಕೆಯಾಗಳು. ಕೊಡವ ಹಾಕಿ ಅಕಾಡೆಮಿ ಕಡೆಯಿಂದ 27 ನವೆಂಬರ್ 11 ಮುಟ್ಟ ಪೊನ್ನಂಪೇಟೆನ ಹಾಕಿ ಟರ್ಫ್ ಆಟದ ಮೈದಾನದಲ್ಲಿ ಹಾಕಿ ಪೈಪೋಟಿ ಹಬ್ಬ ನಡೆದೇತ ಗೊತ್ತಾಗುಟ್ಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಕೊಡಗಿನ ಶಿಲ್ಪಕಲೆನ ದಿಗ್ಗಜ ಕಾಮೆಯಂಡ ಮುತ್ತಣ್ಣ ಅವರ ಸಾಕ್ಷ್ಯಚಿತ್ರ ಬಿಡುಗಡೆ ಕಾರ್ಬಾರ ನಾಳೆ. ಪ್ಯಾಟೆನ ಭಾರತೀಯ ವಿದ್ಯಾಭವನ ಸಭಾಬಾಡಲಿ ಹೊತ್ತಾರೆ 10:30 ನಡೆದೇತ ಅಕಾಡೆಮಿ ಪ್ರಕಟಣೆಗೆ ತಿಳಿಸಿಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಗೋಣಿಗೊಪ್ಪಲಿನ ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ರೆಡ್ ಅಂಡ್ ಗ್ರೀನ್ ಫೆಸ್ಟ್ ಇದೆ. ಸೆಪ್ಟೆಂಬರ್ 29 ಪ್ರತಿ ವರ್ಷದಂತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಾರತದ ವಿವಿಧ ಕಡೆಗಳಲ್ಲಿ ಅನಾವರಣಗೊಂಡ ಹೊಚ್ಚ ಹೊಸ ಟ್ರೆಂಡಿ ಡಿಸೈನ್ಸ್, ರೂಬಿ ಮತ್ತು ಎಮರಾಲ್ಡ್ ಆಭರಣಗಳ ವಿಶಾಲ ಸಂಗ್ರಹ ನಿಮಗಾಗಿ. ಮುಳಿಯಾ ಜುವೆಲ್ಸ್, ಗೋಣಿಗೊಪ್ಪಲ್. ಅಮ್ಮತ್ತಿನಾಡು ರೈತ ಸಂಘದ ವಾರ್ಷಿಕ ಮಹಾಸಭೆ 3 ಸೋಮವಾರ 10:00 ಅಮ್ಮತ್ತಿ ಬಸವೇಶ್ವರ ದೇವಸ್ಥಾನ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಕಾವಡಿ ಚಂಡ ಯು ಗಣಪತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಮನೆ ಮಾತಾಗಿ ಇಂದಿಗೂ ಅದೇ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ, ಪ್ಯೂರಿಟಿ, ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ಗಳು, ಪಿಲ್ಲೋ ಕವರ್ಸ್, ಬೆಡ್ ಸ್ಪ್ರೆಡ್ಗಳು, ಕ್ವಾಲಿಟಿ ಹಾಗೂ ಅತ್ಯಾಧುನಿಕ ಡಿಸೈನ್ಸ್ನ ವುಡನ್ ಫರ್ನಿಚರ್ಗಳು, ರಬ್ಬರ್ ಮ್ಯಾಟ್ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ. ತ್ರಿನೇತ್ರ ವಾಹನ ಮಾಲೀಕರ ಹಾಗೂ ಚಾಲಕರ ಸಂಘ ಮೂರ್ನಾಡು ಇದರ 29ನೇ ವರ್ಷದ ಆಯುಧ ಪೂಜಾ ಸಮಾರಂಭ ಮೂರ್ನಾಡು ಪಾಂಡಾಣೆ ಮೈದಾನದಲ್ಲಿ ಅಕ್ಟೋಬರ್ 4 ಮಂಗಳವಾರ ಅಪರಾಹ್ನ 2:30 ನಡೆಯಲಿದೆ. ಪೂಜಾ ಕಾರ್ಯಕ್ರಮ, ವಾಹನ ಮೆರವಣಿಗೆ, ಸಭಾ ಕಾರ್ಯಕ್ರಮ, ನಂತರ ರಾತ್ರಿ 10 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಥಳೀಯ ಮಕ್ಕಳ ನೃತ್ಯ ನಡೆಯಲಿದೆ. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ. ಕೊಡಗದ ಎಲ್ಲಾ ವಕೀಲರ ಮಾತನಾಡಲಿ ಕೊಡವ ಹಾಕಿ ಅಕಾಡೆಮಿ ಇಂಗ ಮಾಡಿರುವ ಅರಿವಿಕೆ ಅಂತ ಅಣಚಿಂಗಿ. ಇದೇ ಅಕ್ಟೋಬರ್ 27 ನವೆಂಬರ್ 6 ಪೊನ್ನಂಪೇಟೆ ಟರ್ಸ್ ಪರ್ ಮುಲನರ್ ಪರತ್ ಪಾಂಡಂಡ ಕುಟ್ಟಪ್ಪ ಕುಟ್ಟಣಿ ಐಂಡ ನೆಪುರ 5A ಹಾಕಿ ಕಣ್ಣಿನ ಮೇಕ್ ತಂಡ ನೋಂದಾವಣೆ ಶುರುವಾಯಿತು. ಇದೇ ಅಕ್ಟೋಬರ್ 1 ಅಕ್ಟೋಬರ್ 19 ನೋಂದಾವಣೆ ಪ್ರಕ್ರಿಯೆ ನಡಪ. ನೋಂದಾವಣೆ ಶುಲ್ಕ 1000 ತಂಡ ನೋಂದಾವಣೆ ಮಾಡಿಯೋಕ್ ವಿರಾಜಪೇಟೆಯಲ್ಲಿ ಮಾಳೇತ್ರ ಶ್ರೀನಿವಾಸ್ ಕೊಡವ ಹಾಕಿ ಅಕಾಡೆಮಿ ಆಫೀಸ್, ದೇವರಕಾಡು ರಸ್ತೆ ಚಿಕ್ಕಪೇಟೆ, ಮೂಳೆರ ಉಮೇಶ್, ಮೋಹನ್ ಸರ್ವಿಸ್ ಸ್ಟೇಷನ್, ಅಮ್ಮನಚಂಡ ಪ್ರವೀಣ್ ಚಂಗಪ್ಪ, KSRTC ಬಸ್ ನಿಲ್ದಾಣ ಪಕ್ಕ, ಗೋಣಿಗೊಪ್ಪತ್ತು ಲೆನ್ 9 ಮೀ ಸ್ಪೋರ್ಟ್ ಶಾಪ್, ಉದಿಕೇರಿಯಲ್ಲಿ ಕುಪ್ಪಣವಾಡ ಸುನೀಲ್, ಪೊನ್ನಂಪೇಟೆ ಐನಂಡ ಬೋಪಣ, ಕಾವೇರಿ ಎಂಟರ್ಪ್ರೈಸಸ್, ಚೆಪ್ಪುಡಿರ ರಾಕೇಶ್, ಸ್ಟಾರ್ ಇನ್ಶೂರೆನ್ಸ್, ಶ್ರೀಮಂಗಲತ್ತು ಕೋಳೆರ ಬಾಬು, ಗಣಪತಿ ಸ್ಟೋರ್, ಅಮ್ಮತ್ತಿಲು ಮಂಡೆಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಮೂರ್ನಾಡ್ಲು ಕಂಪಿರಂಡ ಯೋಗೇಶ್, ರಾಣಿ ಎಂಟರ್ಪ್ರೈಸಸ್, ಚೇನಮಣೆಯಲ್ಲಿ ಪೊನ್ನಚಿಟ್ಟಿದ ಮಿತ್ರ, ನಾಪಕ್ಲೂ ಕುಲ್ಲೆಟ್ಟಿರ ಅರುಣ್ ಬೇಬ, ಕಕ್ಕಬಿಲು ಪರದಂಡ ಅಶೋಕ್, ಮಾದಾಪುರತ್ತು ಐಚಿಟ್ರ ಜಯ, ಮಡಿಕೇರಿಯಲ್ಲಿ ಚೈಯಂಡ ಸತ್ಯ ಟ್ರಾವೆಲ್ ಸ್ಕೂಲ್, ಕರಡತ್ತು ಐತಿಚಂಡ ಪ್ರಕಾಶ್, ಮಿಂಜ ಬಂದ ಇಂಕ್ ಮಿಂಜ ಆದ್ಯತೆ, ನುವಿಟ 9 ಒಕ್ಕ ತಂಡಕ್ಕೆ ಮಾತ್ರ ಅವಕಾಶ ಉಳ್ಳನ ಉಂಡು. ಆಪಚಗಿರಿಯ ನಿಂಗಡ ಒಕ್ಕ ತಂಡತ್ನ ನಂಗ ಅರಿವಿಕೆ ತಂದ ಜಾಗದ ನೋಂದಣೆ ಮಾಡಿ ಉಣ್ಣು ಎಲ್ಲಾ ಕೊಡವ ಒಕ್ಕರಕ್ಕೆ ಕೊಡವ ಹಾಕಿ ಅಕಾಡೆಮಿ ಮನವಿ ಮಾಡಿನುಂಡು. ಜಾಹೀರಾತುಗಳನ್ನು ಕೇಳಿದಿರಿ ಕೇಳುಗರೆ. ನಾಳೆ ಬೆಳಿಗ್ಗೆ 9:35 ಕೊಡವ ಸಿರಿ ಪಳಮೆ ಪೊಮ್ಮಾಲೆ ತಿಂಗೋದಿ ತಕ್ಕಬಾಕ್ ಪ್ರಸ್ತುತಿ ನಾಗೇಶ್ ಕಾಲೂರು ಮತ್ತು ಕೂಪದಿರ ಶಾರದಾ ನಂಜಪ್ಪ, ಬಲ್ಲಾದೆ ಪಳಮೆ ಐತಿಚಂಡ ರಮೇಶ್ ಉತ್ತಪ್ಪ ಅವರಿಂದ, ಬಳಿಕ ಚೋದ ಪಳಮೆ ಬಾಚಿರಣ್ಣೆಂಡ ರಾಣು ಅಪ್ಪಣ್ಣ ಅವರಿಂದ. ನಾಳೆ ಸಂಜೆ 4 ಸಾಹಿತಿಯೊಂದಿಗೆ ಸಂವಾದ. ಈ ವಾರದ ಸಾಹಿತಿ ಸೋಮವಾರಪೇಟೆ ತಾಲೂಕು ಹಾನಗಲ್ ಗ್ರಾಮದ ಜಲಾಕಾಳಪ್ಪ, ಸಂದರ್ಶಕರು ಬಿಎ ಗಣೇಶ್. ನಾಳೆ ಸಂಜೆ 5:20 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಕತೆಗಾರ್ತಿ ಕಟ್ರತನ ಲಲಿತಾ ಅಯ್ಯಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಶ್ರೋತೃಗಳೇ ಗಮನಿಸಿ, ನಾಳೆ ಸಂಜೆ 7 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಯುವವಾಣಿ ಏರ್ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಇದರಲ್ಲಿ ಭಾಗವಹಿಸುತ್ತಾರೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು. ವಿಷಯ ಯುವಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳು. ನಿಧನ ಸುದ್ದಿ. ಹರಿಹರ ಗ್ರಾಮತ್ರ ಮುಕ್ಕಾಟಿರ ಪೌತಿ ಉತ್ತಯ್ಯ ಗಪ್ಪು ಐಂಡಪೊಣ್ಣ ಪಾಲಿ ಗಂಗಮ್ಮ ಇಂದು ಮರಣಪಟ್ಟಿತು. 67 ಬಯತ್ರ ಪಾಲಿ ಗಂಗಮ್ಮ ತಾಮನೆ ಸಣ್ಣುವಂಡ ಕುಂದ ಆಖಿರಿ ಕಾರ್ಯ ನಾಳೆ ಪೊಲಕ 11 ಸ್ವಂತ ಮನೇಲಿ ನಡಪಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಪೆರಿಯ ನಾಗರಿಕಂಕ್ ತಂಗಡ ಮಕ್ಕಳುಂಡು ತೊಂದರೆ ಇಲ್ಲೆಂಗಿ ಆಸ್ತಿ ಪಾಸ್ತಿನ ಪಾಳು ಮಾಡಿಚೆಂಗಿ ಪಾಲಕಂಗಡ ಪೋಷಣೆ ಸಂರಕ್ಷಣೆ ಕಾಯ್ದೆರಡಿಲ್ ವಿಚಾರಣೆ ನಡತುವ ಅಂದು ಸಮಿತಿ ಅಧ್ಯಕ್ಷಂಗ ಉಪವಿಭಾಗಾಧಿಕಾರಿ ಎಣ್ಣಿತು. ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆ ಸಭಾಬಾಡಲು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಂಗಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡನಕ್ಕೆ ಬೋರೆ ಬೋರೆ ಇಲಾಖೆ ಆದನಲ್ಲಿ ಇಂದು ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆ ಸಭಾಬಾಡಲು ನಡೆದ ವಿಶ್ವ ಪೆರಿಯ ನಾಗರಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಕೂಡಿಯಾಡಿತು ತಕ್ಪರಂದತು. ಪೆರಿಯ ಇಂಗಡ ಅನುಭವತ್ರ ಮಿಂಜಲು ಎಲ್ಲರೂ ಚೆರಿಯ ಇಂಗ. ಪೆರಿಯ ಇಂಗಡ ಸಲಹೆ ಮಾರ್ಗದರ್ಶನ ಎಲ್ಲರಿಗೂ ಬೋಂಡು. ಪೆರಿಯ ನಾಗರಿಕಂಗಡ ಕಾನೂನಿಗೂ ತೊಂದರೆ ಆಚೆಂಗಿ ಉಪವಿಭಾಗ